ವಿರಾಜಪೇಟೆ, ಮೂರ್ನಾಡು, ಸಿದ್ದಾಪುರ ಕರೆಂಟ್ ಉಪಕೇಂದ್ರಗಳಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ತಾರೀಕು 24ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ್ಟ ವಿರಾಜಪೇಟೆ, ಬಿ ಶೆಟ್ಟಿಗೇರಿ, ಬೇತ್ರಿ, ಕಡಂಗಮರೂರು, ಕಾಕೊಟ್ಟು ಪರಂಬು, ಅಮ್ಮತ್ತಿ, ಸಿದ್ದಾಪುರ, ಮಾಲ್ದಾರೆ, ಮೂರ್ನಾಡು, ಮರಗೋಡು, ನಾಪೋಕ್ಲು, ಕಕ್ಕಬ್ಬೆ, ಅರೆಕಾಡು, ಅಯ್ಯಂಗೇರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೈತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿಡೋ. ವಿಕಲಚೇತನರ ವಿವಿಧೋದ್ದೇಶ ಸಹಕಾರ ಸಂಘದ ವರ್ಷದ ಮಹಾಸಭೆ ನಾಡಿದ ತಾರೀಕು 25ಕ್ಕೆ ಬೆಳಿಗ್ಗೆ 10:30 ಮಡಿಕೇರಿ ನಗರಸಭೆಯ ವಠಾರಲಿರುವ ಜಿಲ್ಲಾ ವಿಶೇಷಚೇತನರ ಸಂಘದ ಕಚೇರಿಯಲ್ಲಿ ನಡೆದೇತ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸಿಡೋ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ ಕೊಡುವ ಹೆಸರು ಪಡೆದ ಗೌರಮ್ಮ ದತ್ತಿ ಇನಾಮುಗೆ ಜಿಲ್ಲೆಯ ಹೆಣ್ಣಿನ ಲೇಖಕಿಯರು ಬರೆದು ಪ್ರಕಟ ಮಾಡಿದ ಕನ್ನಡ ಭಾಷೆನ ಪುಸ್ತಕಗಳ ಕೇಳಿಡೋ. ಕುಸಿರುವ ಲೇಖಕಿಯರು ತಾವು ಬರೆದ ಪುಸ್ತಕನ ಬರುವ ತಿಂಗಳ 5 ಅಕ್ಟೋಬರ್ ಪರಿಷತ್ತಿನ ಕಚೇರಿಗೆ ಕಳಿಸಿಕೊಡಕುತ್ತ ಪರಿಷತ್ತಿನ ಅಧ್ಯಕ್ಷರು ತಿಳಿಸಿಡೋ. ಮಡಿಕೇರಿ ಮತ್ತು ಸಂಪಾಜೆ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಶೇಕಡ 50 ರಿಯಾಯಿತಿ ಕ್ರಯಲ್ಲಿ ಹಸಿರೆಲೆ ಗೊಬ್ಬರದ ಬೀಜನ ಕೊಟ್ಟವೆ. ಅವಶ್ಯ ಇರುವ ರೈತರು ಆಧಾರ್ ಕಾರ್ಡ್ನ ತೋರಿಸಿದ ಕಣಕುತ್ತ ಇಲಾಖೆನ ಸಹಾಯಕ ಕೃಷಿ ನಿರ್ದೇಶಕರು ಮಾಹಿತಿ ಕೊಟ್ಟಡೋ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಮಕ್ಕಳ ವಿಭಾಗದ ನಾಳೆ ಬೆಳಿಗ್ಗೆ 10:30 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮಕ್ಕಳ ಹೊರರೋಗಿ ವಿಭಾಗದ ಮುಂದೆ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮ ನಡೆದಿದೆ. ಗ್ರೀನ್ಸ್ ಯುವಕ ಸಂಘ ಕಟ್ಟೆಮಾಡು, ಗ್ರಾಮ ಪಂಚಾಯಿತಿ ಮರಗೋಡು, ಆದರ್ಶ ಯುವತಿ ಮಂಡಳಿ ಕಟ್ಟೆಮಾಡು ಎಲ್ಲವರ ಕೂಡು ಕೂಟಲಿ ಗಾಂಧಿ ಜಯಂತಿನ ವ್ಯಾಪ್ತಿ 2 ಅಕ್ಟೋಬರ್ ಬೆಳಿಗ್ಗೆ 9:30 ಕಟ್ಟೆಮಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಾಣಿಲಿ ಮುಕ್ತ ಹಗ್ಗ ಎಳೆಯುವ ಪೈಪೋಟಿ ಮತ್ತು ಗ್ರಾಮಾಂತರ ಆಟೋಟ ಪೈಪೋಟಿಗ ಏರ್ಪಾಡಾಟು. ಅಕ್ಷರ ಸ್ನೇಹಿ ಬಳಗದ ಕಡೆಯಿಂದ ನಾಳೆ ಸಾಯಂಕಾಲ 4 ಗಂಟೆಗೆ ಸೋಮವಾರಪೇಟೆನ ಪತ್ರಿಕಾಭವನದಲ್ಲಿ ಯಡವನಾಡು ಗ್ರಾಮದ ಯುವ ಸಾಹಿತಿ ಹೇಮಂತ್ ಪಾರೆರ ಅವು ಬರೆದ ಒಲವಿನ ಸವಾರಿ ಪುಸ್ತಕದ ಬಿಡುಗಡೆ ಜಂಬರ ಏರ್ಪಾಡಾಟು. ವಿರಾಜಪೇಟೆ ತಾಲೂಕು ಕೊಡಗು ಮಾಜಿ ಸೈನಿಕರ ಸಹಕಾರ ಸಂಘದ ಕಡೆಯಿಂದ ಇದೇ ತಾರೀಕು 25ಕ್ಕೆ ಬೆಳಿಗ್ಗೆ 10:30 ವಿರಾಜಪೇಟೆನ ಅಮರ್ ಜವನ್ ಸ್ಮಾರಕಲ್ಲಿ ಚಪ್ಪಂಡ ಹರೀಶ್ ಉತ್ತಯ್ಯ ಅವರ ಅಧ್ಯಕ್ಷತೆಯಲ್ಲಿ ಹುತಾತ್ಮ ದಿನಾಚರಣೆ ನಡೆದಿದೆ. ಕೊಡಗು ಗೌಡ ಸಮಾಜ ಬೆಂಗಳೂರು ಇವರ ಕಡೆಯಿಂದ ಇದೇ ತಾರೀಕು 29ಕ್ಕೆ ಐತವಾರ ಬೆಳಿಗ್ಗೆ 10 ಗಂಟೆಯಿಂದ ಬೆಂಗಳೂರಿನ ಕೊಡಗು ಗೌಡ ಸಮಾಜದ ಸಭಾಬಾಡಲಿ ಕೈಲ್ಮೂರ್ತ ಜಂಬರ ಏರ್ಪಾಡಾಟು. ಮಡಿಕೇರಿ ನಗರಸಭೆ ವ್ಯಾಪ್ತಿನ ಬೇರೆ ಬೇರೆ ರಸ್ತೆನ ಅಭಿವೃದ್ಧಿ ಕೆಲಸಗಳಿಗೆ ಇಂದು ಶಾಸಕ ಡಾಕ್ಟರ್ ಮಂತರ್ಗೌಡವು ಭೂಮಿ ಪೂಜೆ ಮಾಡಿದವು. ಪೇಟೆನ ಇಂದಿರಾನಗರ ವ್ಯಾಪ್ತಿಲಿ 28.63 ಲಕ್ಷ ರೂಪಾಯಿ ಖರ್ಚಿನ ಕಾಂಕ್ರೀಟ್ ರಸ್ತೆ, ಕೋದಂಡರಾಮ ದೇವಸ್ಥಾನದ ಹತ್ತಿರ 9.50 ಲಕ್ಷ ರೂಪಾಯಿ ಖರ್ಚಿನ ಕೆಲಸಕ್ಕೆ, ಹಾಗೆ ಅಬಿಪಾಲ್ಸ್ ರಸ್ತೆನ ಭಗವತಿ ನಗರ ಜಂಕ್ಷನ್ ಹತ್ತಿರ 7.50 ಲಕ್ಷ ರೂಪಾಯಿ ಖರ್ಚಿನ ರಸ್ತೆ ಕೆಲಸಕ್ಕೆ, ಹಾಗೆ ಇದೇ ಹೊತ್ತುಲಿ ಮನರ ಕೆಲಸ ಮಾಡುವ ಮಿಷಿನ್, ಆಟೋ, ಟಿಪ್ಪರ್ ಮತ್ತು 300 HP ಮೋಟ್ರಿಗೆ ಚಾಲನೆ ಕೊಟ್ಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 2022-23 ಸಾಲಿನ ಗೌರವ ಇನಾಮಿಗೆ ಅರ್ಜಿ ಕರೆದಳು. ಅರೆಭಾಷೆ ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಅಧ್ಯಯನ ಕ್ಷೇತ್ರದಲ್ಲಿ ಸೇವೆ ಮಾಡಿದವು ಸರಿಯಾದ ಮಾಹಿತಿಯೊಟ್ಟಿಗೆ 10 ಅಕ್ಟೋಬರ್ ಅಕಾಡೆಮಿನ ಕಚೇರಿಗೆ ಅರ್ಜಿ ಹಾಕಕುತ್ತ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜೇವು ಮಾಹಿತಿ ಕೊಟ್ಟಳು. ಗೋಣಿಕೊಪ್ಪದ 60 ಕುಲಿ ನಡೆದ ಪ್ರೌಢ ಹೈಸ್ಕೂಲ್ ವಿಭಾಗದ ಜಿಲ್ಲಾ ಮಟ್ಟದ ಚೆಸ್ ಆಟಲಿ ಚೌಡ್ಲು ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆನ ಲಾಂಚನ್ ಸುರುನ ಇನಾಮನ ಪಡ್ಕೊಂಡು ಅಕ್ಟೋಬರ್ಲಿ ಹಾವೇರಿ ನಡೆಯುವ ರಾಜ್ಯ ಮಟ್ಟದ ಆಟಕ್ಕೆ ಆಯ್ಕೆಯಾಗಿಟ್ಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ನರಿಯಂದಡ ಗ್ರಾಮ ಪಂಚಾಯಿತಿಯ 2023-24 ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಾಳೆ ಮಂಗಳವಾರ ಪೂರ್ವನ 11 ಗಂಟೆಗೆ ಚೈಯಂಡಾಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನೋಡಲ್ ಅಧಿಕಾರಿಯವರಾದ ಶ್ರೀಮತಿ ಸುನೀತಾ ಎಂಜಿ, ತಾಲೂಕು ಸಹಾಯಕ ಲೆಕ್ಕಾಧಿಕಾರಿಗಳು ಮಡಿಕೇರಿ ತಾಲೂಕು ಪಂಚಾಯಿತಿ ಇವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪೆಮ್ಮಂಡ ಕೌಶಿ ಕಾವೇರಮ್ಮ ಅವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಅಲ್ಲದೆ ನಾಳೆ ಅಪರಾಹ್ನ 12:30 ಅದೇ ಸಭಾಂಗಣದಲ್ಲಿ ಪಂಚಾಯಿತಿಯ 2023-24 ಸಾಲಿನ ಜಮಾಬಂದಿ ಸಭೆಯೂ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎರಡೂ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ನರಿಯಂದನ ಪಂಚಾಯಿತಿ ಪ್ರಕಟಣೆ ಕೋರಿದೆ.

ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಡಿಕೇರಿ ನಗರಸಭೆ ವ್ಯಾಪ್ತಿರ ಇಂದಿರಾನಗರ ಕೋದಂಡರಾಮ ತಿರಿಕೆರ ಪಕ್ಕ ಪಿಂಜ ಅಬ್ಬಿಫಾಲ್ಸ್ ರೋಡರ ಭಗವತಿ ನಗರ ಜಂಕ್ಷನ್ರ ರೋಡನ ಸರಿ ಕೂಟುವಕ್ಕೆ ಸುಮಾರು 45.63 ಲಕ್ಷ ರೂಪಾಯಿತರ ಕಾಮಗಾರಿಗೆ ಭೂಮಿ ಪೂಜೆ ನಡೆಸುವಣ ಮೂಲಕ ಶಾಸಕ ಡಾಕ್ಟರ್ ಮಂತ್ರಗೌಡ ಚಾಲನೆ ಕೊಡ್ತಿತ್ತು. ಮನ್ನಾರ ಕಾರ್ಯ ನಡೆಸುವಂತ ಮೆಷಿನ್ ಆಟೋ ಟಿಪ್ಪರ್ ಕೂಡನಕ್ಕೆ 300 HP ಮೋಟರ್ಗೆ ಚಾಲನೆ ಕೊಡ್ತಿತ್ತು. ತಕ್ಕ ಪರಂದ ಶಾಸಕಂಗ ಇತಿಹಾಸ ಕಳಿಪೋನ ಮಡಿಕೇರಿ ದಸರಾ ನಮ್ಮ ಪಕ್ಕ ಬಂದ ನುಳ್ಳಾಂಡ ಮಾರಿಪತ್ ಮಡಿಕೇರಿ ನಗರಸಭೆ ವ್ಯಾಪ್ತಿಲು ಪಾಳನ ರೋಡನ ಚಾಯ್ ಕೂಟುವ ಕೆಲಸಕ್ಕೆ ಮೊಳಿಯಿಟ್ಟಿತ್ತು ಎಂದು ಅಣ್ಣಿತ್ತು. ದಸರಾ ಸಂದರ್ಭ ಬಪ್ಪ ಪ್ರವಾಸಿಗಳ ಅನುಕೂಲಕ್ಕಾಯಿತು, ಮೂಲಭೂತ ಸೌಲಭ್ಯ ಕೊಡಬೇಕು ಕ್ರಮ ಅಡ್ತಿತ್ತು ಎಂದು ಅರಿಚಿಟ್ಟಿತು. ನಗರಸಭೆ ಪೌರಾಯುಕ್ತಗಳಾದ ರಮೇಶ್, ನಗರಸಭೆ ಸದಸ್ಯಂಗ ಅಭ್ಯಂತರಂಗ ಈ ಸಂದರ್ಭ ಹಾಜರಿಂಜಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಮ್ಮಕಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೆರಿಯ ನಾಗರಿಕ ಸ್ವಯಂ ಸೇವಾ ಸಂಸ್ಥೆಯ ಕೂಡ ಬಾರೆ ಬಾರೆ ಸಂಘ ಸಂಸ್ಥೆಯ ಕೂಡ ಕೂಟತ್ ವಿಶ್ವ